ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ. ಸಮಯ 6:50. ನಮ್ಮ ರೈತ ಬಂಧುಗಳಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ಯಾಕಮ್ಮ ತಲೆ ಮೇಲೆ ಕೈ ಇಟ್ಕೊಂಡು ಕೂತಿದ್ಯಾ? ನನ್ ಮಗ ಆಸ್ಪತ್ರೆಯಲ್ಲಿ ಇದನ್ ಕಣ್ಣಣ್ಣ, ಔಷಧಿ ತರಕ್ಕೆ ಜಾಸ್ತಿ ದುಡ್ಡಿಲ್ಲ, ಏನಣ್ಣ ಮಾಡೋದು? ಏನಾಗಿದೆ ನಿನ್ ಮಗನ್ಗೆ? ಗಂಟ್ಲು ಕ್ಯಾನ್ಸರ್ ಅಂತೆ, ದುಬಾರಿ ಔಷಧಿ ತಗೊಂಡ್ ಬಾ ಅಂದ್ರು. ಔಷಧ ಅಂಗಡಿಲಿ ಶಾನೆ ದುಡ್ಡು ಕೇಳಿದ್ರು. ಜನೌಷಧ ಕೇಂದ್ರಕ್ಕೆ ಹೋಗು, ಅಲ್ಲಿ ಔಷಧ ಕಡಿಮೆ ಬೆಲೆಯಲ್ಲಿ ಕೆಲವೊಂದು ರಿಯಾಯಿತಿ ದರದಲ್ಲೂ ಸಿಗುತ್ತೆ. ನಂಗೆ ಗೊತ್ತೇ ಇರ್ಲಿಲ್ಲ, ಈಗ್ಲೇ ಹೋಗ್ತೀನಣ್ಣ. ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಔಷಧಗಳು ಜನೌಷಧ ಕೇಂದ್ರಗಳಲ್ಲಿ ಸಿಗುತ್ತದೆ. ಇಂದೇ ನಿಮ್ಮ ಹತ್ತಿರದ ಜನೌಷಧ ಕೇಂದ್ರಕ್ಕೆ ಭೇಟಿ ಕೊಡಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. 45 ವರ್ಷ ಮೇಲ್ಪಟ್ಟ ಬಿಪಿಎಲ್ ಕಾರ್ಡ್ ಹೊಂದಿರುವವರಿಗೆ ದಂತ ಭಾಗ್ಯ ಯೋಜನೆ ಓರಲ್ ಹೆಲ್ತ್ ಪಾಲಿಸಿ ಅಡಿಯಲ್ಲಿ ಸಂಪೂರ್ಣ ದಂತ ಪಂಕ್ತಿ ಇಲ್ಲವೇ 3 ಅಥವಾ ಅದಕ್ಕಿಂತ ಹೆಚ್ಚು ಹಲ್ಲುಗಳನ್ನು ಕಳೆದುಕೊಂಡವರಿಗೆ ಉಚಿತವಾಗಿ ಕೃತಕ ದಂತ ಪಂಕ್ತಿಯನ್ನು ನೀಡಲಾಗುವುದು. ಕರ್ನಾಟಕ ಸರ್ಕಾರದಿಂದ ದೇಶದಲ್ಲೇ ಪ್ರಪ್ರಥಮ ಬಾರಿಗೆ ದಂತ ಭಾಗ್ಯ ಯೋಜನೆ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳ ನಿರ್ದೇಶನಾಲಯದ ಪ್ರಕಟಣೆ. ನಮ್ಮ ಪಕ್ಕದ ಮನೆಯವರು ಹೇಳ್ತಿದ್ರು, ಅವರ ಮೈದುನ ಇತ್ತೀಚೆಗೆ ತುಂಬಾ ಡಲ್ ಆಗಿದ್ದಾರೆ, ಯಾರೊಂದಿಗೂ ಸರಿಯಾಗಿ ಮಾತಾಡ್ತಿಲ್ಲ, ಊಟನೂ ಮಾಡ್ತಾ ಇಲ್ಲ, ಹೊರಗೂ ಬರ್ತಾ ಇಲ್ಲ. ಅವರೇನಾದ್ರೂ ಆತ್ಮಹತ್ಯೆ ಮಾಡ್ಕೊಂಡ್ರೆ ಅಂತ ಭಯ ಶುರು ಆಗ್ಬಿಟ್ಟಿದೆ, ಏನ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಅಯ್ಯೋ, ಅದಕ್ಕ್ಯಾಕೆ ಅಷ್ಟೊಂದು ಭಯ ಪಡ್ತೀರಿ? ಆದಷ್ಟು ಬೇಗ ಅವರನ್ನು ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರ ಇಲ್ಲವೇ ಸಮುದಾಯ ಆರೋಗ್ಯ ಕೇಂದ್ರ ಅಥವಾ ಸಮೀಪದ ಮನೋವೈದ್ಯರಲ್ಲಿ ಕರ್ಕೊಂಡು ಹೋಗಿ. ಆಪ್ತ ಸಮಾಲೋಚನೆ ಮತ್ತು ಸೂಕ್ತವಾದ ಚಿಕಿತ್ಸೆ ಕೊಡಿಸಿ ಪರಿಹಾರವನ್ನು ಕಂಡುಕೊಳ್ಬಹುದಲ್ವಾ? ಇದು ಉಡುಪಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮಾನಸಿಕ ಆರೋಗ್ಯ ವಿಭಾಗದ ಪ್ರಕಟಣೆ. ಆತ್ಮೀಯ ರೈತ ಬಂಧುಗಳಿಗೆ ನಮಸ್ಕಾರ. ಕಿಸಾನ್ ವಾಣಿಯ ಇಂದಿನ ಸಂಚಿಕೆಗೆ ತಮಗೆಲ್ಲ ಸ್ವಾಗತ. ಮೊದಲಿಗೆ ಹಸಿರು ಹೆಜ್ಜೆಗಳು ಈ ಕುರಿತು ಬ್ರಹ್ಮಾವರ ಕೃಷಿ ಮತ್ತು ತೋಟಗಾರಿಕಾ ವಲಯ ಸಂಶೋಧನಾ ಕೇಂದ್ರದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ರೇವಣ್ಣವರ್ ಅವರಿಂದ ಭಾಷಣ ಕೇಳೋಣ. ನಾನು ಡಾಕ್ಟರ್ ರೇವಣ್ಣ ರೇವಣ್ಣವರ್, ಈ ಬ್ರಹ್ಮಾವರದಲ್ಲಿ ಇರತಕ್ಕಂಥ ವಲಯ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ಕೇಂದ್ರದಲ್ಲಿ ನಾನು ಸಹ ಪ್ರಾಧ್ಯಾಪಕನಾಗಿ ಕೀಟಶಾಸ್ತ್ರ ವಿಭಾಗದಲ್ಲಿ ಕೀಟಶಾಸ್ತ್ರಜ್ಞನಾಗಿ ನನ್ನ ಪರಿಣಿತಿ ಹೊಂದಿದ್ದೇನೆ. ಈಗ ಬ್ಲ್ಯಾಕ್ ಸೋಲ್ಜರ್ ಫ್ಲೈ ಮಾಸ್ ಪ್ರೊಡಕ್ಷನ್ನಿಂದ ಗ್ರಾಮೀಣ ಪ್ರದೇಶದಲ್ಲಿ ಉದ್ಯೋಗ ಹಾಗೂ ಆದಾಯ ಕೂಡ ಮಾಡಬಹುದು ಅನ್ನೋದು ನನ್ನ ಸ್ವಂತ ಸಂಶೋಧನೆಯಲ್ಲಿ ಕಂಡುಬಂದಿದೆ. ಇದು ಭಾರತ ದೇಶದಲ್ಲಿ ಹೊಸ ಕಾನ್ಸೆಪ್ಟ್, ಇದು ಹೊಸ ಪ್ರಮೇಯ. ಇದು ಇದನ್ನು ಆದಷ್ಟು ಗ್ರಾಮೀಣ ಪ್ರದೇಶದಲ್ಲಿ ಇರತಕ್ಕಂಥ ಯುವಕರು ಮತ್ತು ಹೆಣ್ಣು ಮಕ್ಕಳಿಗೆ ಇದು ಅನುಕೂಲವಾಗಲಿದೆ. ಬ್ಲ್ಯಾಕ್ ಸೋಲ್ಜರ್ ಫ್ಲೈ ಅಂತ ಇಂಗ್ಲಿಷಲ್ಲಿ ಈ ಕೀಟಕ್ಕೆ ಹೆಸರು. ಇದನ್ನು ನಾವು ಟ್ರಾನ್ಸ್ಲೇಟ್ ಮಾಡೋದಾದರೆ ಕಪ್ಪು ಸೈನಿಕ ಹುಳು ಅಂತ ಮಾಡಿದ್ವಿ ಮೊದಲು. ಆದರೆ ರೈತರಿಗೆ ಇದು ಗೊಂದಲ ಆಗ್ತದೆ, ಈ ಆರ್ಮಿ ವರ್ಮಿಗೆ ಮತ್ತು ಸೋಲ್ಜರ್ ಫ್ಲೈಗೂ ಸೇಮ್ ಅಂತ ಅನ್ಕೊಳ್ತಾರೆ ಅವರು. ಹೀಗಾಗಿ ಈ ಹುಳುವಿಗೆ ನಾನು ತಿಪ್ಪೆ ಹುಳು ಅಂತ ಹೆಸರಿಟ್ಟಿದ್ದೇನೆ. ಯಾಕಂದರೆ ಇದು ತಿಪ್ಪೆಯಲ್ಲಿ ಬೆಳವಣಿಗೆ ಆಗ್ತದೆ, ತಿಪ್ಪೆಯಲ್ಲಿ ಇರತಕ್ಕಂಥ ಕಸ, ಕೊಳಿತ ಇರತಕ್ಕಂಥ ಕಸನ ತಿಂದು ಬೆಳೆದು ಮತ್ತೆ ಅದರಲ್ಲೇ ಮೊಟ್ಟೆ ಇಟ್ಟು ತನ್ನ ಸಂತತಿಯನ್ನು ಮತ್ತೆ ಮತ್ತೆ ಮರುಕಳಿಸ್ತಾ ಇರ್ತದೆ. ಇದರ ಉಪಯೋಗ ಬಹಳಷ್ಟು ಇದೆ. ಇದು ಒಂಥರ ಈ ತೆಂಗು ಹೇಗೆ ಕಲ್ಪವೃಕ್ಷ ಅಂತಾರೋ ಅಥವಾ ಎರೆಹುಳ ಹೆಂಗೆ ರೈತರ ಸ್ನೇಹಿ ಅಂತಾರೋ, ಹಾಗೆ ಈ ತಿಪ್ಪೆ ಹುಳ ಕೂಡ ಬಹಳ ಉಪಕಾರಿ ಕೀಟ. ಇದು ಇದರಿಂದ ಯಾವುದೇ ರೋಗ ಬರೋದಿಲ್ಲ, ಮನೆ ಒಳಗೆ ಬರೋದಿಲ್ಲ, ಮತ್ತು ಇದರಿಂದ ಇದು ಕಚ್ಚೋದಿಲ್ಲ. ಬಹಳ ಸಾಧು ಪ್ರಾಣಿ ಇದು. ಇದನ್ನು ಸಾಕೋದ್ರಿಂದ ನಮಗೆ ಈ ಹಸಿ ಕಸನ ಸಾವಯವ ಗೊಬ್ಬರವಾಗಿ ನಾವು ಮಾರ್ಪಾಡು ಮಾಡಬಹುದು. ಅದಲ್ಲದೆ ಈ ಮರಿ ಹುಳುಗಳನ್ನು ಪ್ರಾಣಿಗಳ ಆಹಾರ ತಯಾರಿಕೆಯಲ್ಲೂ ಬಳಸ್ತಾರೆ. ಆ ಪ್ರಾಣಿಗಳ ಆಹಾರ ತಯಾರಿಕೆಯಲ್ಲಿ ಈಗ ಮುಖ್ಯವಾಗಿ ಫಿಶ್ ಮೀಲು, ಮೀನಿನ ಕಚ್ಚಾ ಪದಾರ್ಥಗಳಿಂದ ನಮಗೆ ಪ್ರೋಟೀನ್ ಮತ್ತು ಫ್ಯಾಟ್ ಕೊಬ್ಬಿನ ಅಂಶವನ್ನ ಕೋಳಿ ಮತ್ತು ಮೀನಿನ ಆಹಾರದಲ್ಲಿ ಬಳಕೆ ಆಗ್ತಾ ಇದೆ. ಆದರೆ ತಿಪ್ಪೆ ಹುಳ ನಾವು ಎಲ್ಲಾ ಪ್ರದೇಶಗಳಲ್ಲೂ ಸಾಕಬಹುದಾಗಿದೆ. ಬರೇ ಸಮುದ್ರದ ದಡದಲ್ಲಿ ಅಷ್ಟೇ ಅಲ್ಲ, ಇವನ್ ಎಲ್ಲಿ ಹೆಚ್ಚು ಬಿಸಿಲಿರತಕ್ಕಂತ ಪ್ರದೇಶಗಳಲ್ಲಿ ಇದನ್ನ ಬಹಳ ಸುಲಭವಾಗಿ ಸಾಕಬಹುದು. ಮತ್ತೆ ಇದಕ್ಕೆ ಬೇಕಾದಂತ ಆಹಾರ ಏನಂತಂದ್ರೆ ನಾವು ಬೀಸಾಕುವ ಅಳಿದುಳಿದ ಮನೆ ಸಾವಯವ ಕಚ್ಚಾ ಪದಾರ್ಥಗಳು ಅಥವಾ ಕೃಷಿ ತ್ಯಾಜ್ಯಗಳು, ಅದನ್ನ ಪುಡಿ ಮಾಡಿ ನೀರಲ್ಲಿ ನೆನೆಸಿ ಒಂದು 70% ತೇವಾಂಶ ಇರುವಂತೆ ಒಂದು ಹದ ಮಾಡಿ ಹುಳುಗಳಿಗೆ ಕೊಟ್ರೆ 15 ದಿವಸದಲ್ಲಿ ಈ ಕಚ್ಚಾ ತ್ಯಾಜ್ಯ ಸಾವಯವ ಪದಾರ್ಥ ಆಗಿ ನಮ್ಮ ಕೃಷಿಗೆ ಉಪಯೋಗಕ್ಕೆ ಬರುತ್ತೆ. ಮತ್ತೆ ಇದು ಮರಿ ಹುಳುಗಳಿಗೆ ಸಾಕಷ್ಟು ಬೇಡಿಕೆ ಇದೆ. ಯಾಕಂದ್ರೆ ಈಗ ಕೋಳಿ ಸಾಕಾಣಿಕೆ ಮೀನು ಸಾಕಾಣಿಕೆ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ. ಮತ್ತು ನಮಗೆ ಫಿಶ್ ಮೀಲು ಮಾರುಕಟ್ಟೆಯಲ್ಲಿ ಸಿಗೋದು ಭಾಳ ಕಷ್ಟ ಆಗಿದೆ. ಹೀಗಾಗಿ ಸರ್ಕಾರದವರು ಈ ತಿಪ್ಪೆ ಹುಳುವಿನ ಸಾಕಾಣಿಕೆಗೆ ಯಾರಾದರೂ ಮುಂದೆ ಬಂದಲ್ಲಿ ಅದನ್ನು ಎರೆಹುಳ ಸಾಕಾಣಿಕೆಗೆ ಎಷ್ಟು ಒತ್ತು ಕೊಡ್ತೀವೋ ಅಷ್ಟೇ ಒತ್ತು ಈ ಹುಳಕ್ಕೂ ಕೊಡಬೇಕಂತ ಈಗಾಗಲೇ ಚರ್ಚೆಗಳಾಗಿದ್ದಾವೆ, ನಿರ್ಧಾರಗಳು ಆಗಿದ್ದಾವೆ. ಇದರಿಂದ ಯಾರಾದರೂ ಇದನ್ನು ಸಾಕ್ತೀನಿ ಅಂತ ಮುಂದೆ ಬಂದರೆ ನಮ್ಮ ಸಂಶೋಧನೆಯ ಕೇಂದ್ರದಲ್ಲಿ ತರಬೇತಿ ಕೂಡ ಕೊಡಲಾಗುವುದು. ಹಾಗೆ ಸಂಬಂಧಪಟ್ಟ ಅಧಿಕಾರಿಗಳಿಂದ, ಕೃಷಿ ಅಧಿಕಾರಿಗಳಿಂದ ತಮಗೇನಾದರೂ ಸಹಾಯಧನ ಸಿಗೋದಾದರೆ ಅದಕ್ಕೂ ಕೂಡ ನಾವು ಒಂದು ಪ್ರಯತ್ನ ಮಾಡಬಹುದು. ಇದನ್ನು ಈ ತಿಪ್ಪೆ ಹುಳುವಿನ ಸಾಕಾಣಿಕೆಯಿಂದ ಒಂದು ಸ್ವಂತ ಉದ್ಯೋಗ, ನಿರುದ್ಯೋಗಿಗಳಿಗೆ ಇದು ಒಂದು ಅತ್ಯುತ್ತಮ ಅವಕಾಶ. ಯಾಕಂತಂದರೆ ಇದು ಬಹಳ ಕಡಿಮೆ ಖರ್ಚಲ್ಲಿ ಹುಳನ ಸಾಕ್ಬೋದು. ಮತ್ತು ಇದು ಕಸದಲ್ಲೇ ಬೆಳೆಯೋದ್ರಿಂದ ಇದಕ್ಕೆ ಯಾವುದೇ ಥರದ ರೋಗಗಳು ಬರೋದಿಲ್ಲ. ಇದನ್ನು ನೆಲದ ಮೇಲೆ ಸಾಕ್ಬೋದು ಅಥವಾ ಬಕೆಟಲ್ಲಿ ಸಾಕ್ಬೋದು ಅಥವಾ ಪ್ಲಾಸ್ಟಿಕ್ ಟ್ರೇಗಳಲ್ಲಿ ಸಾಕ್ಬೋದು. ಬಟ್ ಹೆಚ್ಚಿನ ಮಟ್ಟದಲ್ಲಿ ನೀವು ಸಾಕೋದಾದರೆ ಪ್ಲಾಸ್ಟಿಕ್ ಟ್ರೇಗಳಲ್ಲಿ ಸಾಕೋದು ಉತ್ತಮ. ಯಾಕಂದರೆ ಕಡಿಮೆ ಜಾಗದಲ್ಲಿ ನೀವು ಹೆಚ್ಚು ಹುಳುಗಳನ್ನು ಸಾಕ್ಬೋದು. ಇದಕ್ಕೆ ಮಾರುಕಟ್ಟೆಯಲ್ಲಿ ಕೂಡ ಬೆಲೆ ಇದೆ. ಯಾಕಂದರೆ ನಿಮಗೆ ಅದು ನನ್ನ ಗಮನಕ್ಕೆ ಬಂದಿರೋದು 160 ರೂಪಾಯಿಯಿಂದ 500 ರೂಪಾಯಿ 1 ಕೆಜಿಗೆ ಈ ಮಾರುಕಟ್ಟೆಯಲ್ಲಿ ಬೇಡಿಕೆ ಇದೆ. ಬೇರೆ ಬೇರೆ ಅಂದರೆ 160 ರೂಪಾಯಿ ಅಂತಂದರೆ ನೀವು ಪ್ರಾಣಿಗಳ ಆಹಾರ ತಯಾರಿಕೆ ಮಾಡೋರಿಗೆ ನೀವು ಮಾರಬಹುದು. 500 ರೂಪಾಯಿ ದರ ನಿಮಗೆ ಎಲ್ಲಿ ಸಿಗ್ತದೆ ಅಂದರೆ ಎಲ್ಲಾದರೂ ಸಂಶೋಧನೆ ಕೇಂದ್ರಗಳಿಗೆ ನಾವು ಕೊಡೋದಾದರೆ ಅಥವಾ ಯಾರಾದರೂ ವಿದ್ಯಾರ್ಥಿಗಳಿಗೆ ನಾವು ಅದನ್ನು ಒದಗಿಸೋದಾದರೆ ಅದನ್ನು ಅದಕ್ಕೆ ಹೆಚ್ಚಿನ ಬೆಲೆ ಇದೆ. ಹೀಗಾಗಿ ಮತ್ತು ಸುಲಭವಾಗಿ ಸಾಕೋದ್ರಿಂದ ಕಡಿಮೆ ಖರ್ಚಿದೆ. ಮತ್ತು ಈ ಬ್ರಹ್ಮಾವರದಂಥ ವಾತಾವರಣ ಅಂದರೆ ನಾವು ಸಮುದ್ರದ ದಡದಲ್ಲಿ ಬರ್ತಕ್ಕಂಥ ಪ್ರದೇಶಗಳಲ್ಲಿ ಇದು ಭಾಳ ಚೆನ್ನಾಗಿ ಬೆಳವಣಿಗೆ ಹೊಂದ್ತದೆ. ಹೀಗಾಗಿ ನಾನು ಬ್ರಹ್ಮಾವರದಲ್ಲಿ ಇದರ ಬಗ್ಗೆ ಹೆಚ್ಚಿನ ಸಂಶೋಧನೆ ಕೈಗೊಳ್ಳಬೇಕು ಅನ್ನೋ ಕಾರಣಕ್ಕೆ ಈ ಬ್ರಹ್ಮಾವರ ಕೃಷಿ ಕೇಂದ್ರಕ್ಕೆ ಬಂದಿದ್ದೀನಿ. ಅಡಿಕೆ ಬೇರು ಹುಳ ಇದರ ಹತೋಟಿ ಕ್ರಮಗಳ ಬಗ್ಗೆ ನಾನು ಮಾತಾಡಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇದರಲ್ಲಿ 3 ಪ್ರಭೇದಗಳಿದ್ದಾವೆ, ಲುಕೋಫೋಲಿಸ್, ಬರ್ಮಿಸ್ಟ್ರಿ, ಲೆಪಿಡೋಫೋರಾ ಮತ್ತು ಕೋನಿಯೋಫೋರಾ ಅಂತ. ಇದರ ಬಾಧೆಯಿಂದ ಸಾಕಷ್ಟು ಅಡಿಕೆ ತೋಟಗಳು ನಾಶ ಹೊಂದಿದ್ದಾವೆ. ಇದಕ್ಕೆ ಮುಖ್ಯವಾಗಿ ಇದರ ಸಾಕಷ್ಟು ಸಂಶೋಧನೆಯೂ ಆಗಿದೆ. ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯ GKVKಯಲ್ಲಿ ಅಡಿಕೆ ಬೇರು ಹುಳ ಸಂಶೋಧನೆ ಕೇಂದ್ರವೇ ಇದೆ. ಇದು ICR ಇಂದ ಅನುದಾನಿತ ಕೇಂದ್ರ ಇದು. ಇಲ್ಲಿ ವಿಜ್ಞಾನಿಗಳು ಸುಮಾರು 50 ವರ್ಷದಿಂದ ಕೆಲಸ ಮಾಡ್ತಾ ಇದ್ದಾರೆ. ಸಾಕಷ್ಟು ಸಂಶೋಧನೆಯಿಂದ ಸಾಕಷ್ಟು ಹೊಸ ಹೊಸ ವಿಷಯಗಳು ಗೊತ್ತಾಗಿದೆ. ಮತ್ತೆ ಹತೋಟಿ ಕೂಡ ಯಶಸ್ವಿಯಾಗಿ ಅವರ ಮಾರ್ಗದರ್ಶನದಲ್ಲಿ ಮಾಡಿಸಿದ್ದಾರೆ. ಇಲ್ಲಿ ಮುಖ್ಯವಾಗಿ 2 ಕ್ರಮಗಳನ್ನು ನಾವು ಸೂಕ್ಷ್ಮವಾಗಿ ಒಂದು ಸಮರ್ಪಕವಾಗಿ ಮಾಡಿದ್ದೇ ಆದರೆ ಅಡಿಕೆ ಬೇರು ತಿನ್ನುವ ಹುಳುವನ್ನು ನಾವು ಯಶಸ್ವಿಯಾಗಿ ನಿಯಂತ್ರಣ ಮಾಡಬಹುದು. ಒಂದು ನಿಮಗೆ ಗೊತ್ತಿದ್ದ ಹಾಗೆ ಮಳೆಗಾಲದ ಪ್ರಾರಂಭದಲ್ಲಿ 2 ಅಥವಾ 3 ಮಳೆ ಬಿದ್ದಾಗ ಈ ಅಡಿಕೆ ಬೇರು ಹುಳ ಅಂದರೆ ರೆಕ್ಕೆ ಇರತಕ್ಕಂಥ ದುಂಬಿಗಳು ಭೂಮಿಯಿಂದ ಹೊರಗಡೆ ಬಂದು ಗಂಡು ಹೆಣ್ಣು ಸೇರಿ ಭೂಮಿಯ ಕೆಳಭಾಗದಲ್ಲಿ ಸ್ವಲ್ಪ ಕೆಳಭಾಗದಲ್ಲಿ ಮೊಟ್ಟೆ ಇಡ್ತವೆ. ಆ ಮೊಟ್ಟೆ ಒಡೆದು ಮರಿಗಳು ಕಸ ಕಡ್ಡಿ ಮತ್ತು ಕಳೆಗಳ ಬೇರುಗಳನ್ನು ತಿನ್ಕೊಂಡು ಬೆಳೀತವೆ. 2nd ಜ್ವರ 3rd ಜ್ವರದ ಹಂತಕ್ಕೆ ಬಂದಾಗ ಇವು ಅಡಿಕೆ ಬೇರುಗಳನ್ನು ಹೆಚ್ಚು ಇಷ್ಟಪಟ್ಟು ತಿನ್ನುತ್ತೆ. ಇದು ಬರೀ ಅಡಿಕೆ ಬೇರನ್ನೇ ತಿಂದು ಬದುಕಬೇಕು ಅಂತ ಏನಿಲ್ಲ, ಅಡಿಕೆ ತೋಟದಲ್ಲಿ ಇರತಕ್ಕಂಥ ಕಳೆಗಳ ಬೇರುಗಳನ್ನು ತಿಂದು ಇವು ಜೀವಿಸಬಲ್ಲವು. ಆದರೆ ಹೆಚ್ಚು ಇಷ್ಟಪಡೋದು ಬೆಳೆದಾಗ ಅಡಿಕೆ ಬೇರುಗಳನ್ನು. ಇಲ್ಲಿ ನಿಯಂತ್ರಣ ಕ್ರಮದ ಬಗ್ಗೆನೇ ಮಾತಾಡೋದಾದ್ರೆ ಈ ಮಾಹಿತಿ ನಿಮಗೆ ಬಹಳ ಮುಖ್ಯವಾದದ್ದು. ಯಾಕಂತಂದ್ರೆ ಇವು ಭೂಮಿ ಒಳಗಡೆ 1 ಮೀಟರ್ ಆಳದಲ್ಲಿ ಕೂಡ ಹೋಗಿ ಬೇರುಗಳನ್ನು ತಿಂದು ಬದುಕ್ತವೆ. ನಾವು 1 ಮೀಟರ್ ಆಳಕ್ಕೆ ಕೀಟನಾಶಕನ ಸುರಿಯಕ್ಕೆ ಆಗಲ್ಲ, ಆದರೂ ಕೂಡ ಅದು ಸಾಕಷ್ಟು ಖರ್ಚಾಗುತ್ತೆ. ಬುದ್ಧಿವಂತಿಕೆಯಿಂದ ಈ ಹುಳ ಮೊಟ್ಟೆ ಹಂತದಲ್ಲಿ ಹಾಗೂ ಮೊದಲನೇ ಮರಿ ಹಂತದಲ್ಲಿದ್ದಾಗ ಅದು ಭೂಮಿಯ ಕೆಳಪದರದಲ್ಲೇ ಇರ್ತವೆ. ಭೂಮಿ ಮೇಲ್ಭಾಗದಲ್ಲಿ ಅಂದರೆ ಮಣ್ಣಿನ ಕೆಳಭಾಗದಲ್ಲಿ 1-5 ಸೆಂಟಿಮೀಟರ್ ಕೆಳಗಡೆ ಇರ್ತವೆ. ಆವಾಗ ನೀವು ಕ್ಲೋರೋಪೈರಿಫಾಸ್ ಕೀಟನಾಶಕವನ್ನು 3 ಮಿಲಿಲೀಟರ್ 1 ಲೀಟರ್ ನೀರಿಗೆ ಬೆರೆಸಿ ಇದು ನಿಮ್ಮ ತೋಟದಲ್ಲೆಲ್ಲ ಸಿಂಪರಣೆ ಮಾಡಬೇಕು. ಅಂದರೆ ಅದನ್ನು ಸುರಿಬೇಕು, ಬರೀ ಸಿಂಪರಣೆ ಅಲ್ಲ, ನಾಜಲ್ಲು ಲೂಸ್ ಮಾಡಿ ಅಥವಾ ಸ್ಪ್ರಿಂಕ್ಲರ್ ಮುಖಾಂತರ ಹೇಗೋ ಅದನ್ನು ಭೂಮಿ ನೆನೆಯೋ ಹಾಗೆ ಮಾಡಬೇಕು. ಮಾಡಿದ್ರೆ ನಿಮಗೆ ಮೊಟ್ಟೆ ಮತ್ತೆ ಮೊದಲನೇ ಹಂತದ ಮರಿಗಳು ಈ ಕೀಟನಾಶಕದ ಸಂಪರ್ಕಕ್ಕೆ ಬಂದು 90% ಹುಳುಗಳು ಸತ್ತೋಗ್ತವೆ. ಇದು ಅಂದ್ರೆ ಸರಿಯಾದ ಸಮಯದಲ್ಲಿ ಕೀಟನಾಶಕಗಳ ಬಳಕೆ ಮಾಡಿದ್ರೆ ಈ ಹುಳನ ಯಶಸ್ವಿಯಾಗಿ ನಿಯಂತ್ರಣ ಮಾಡಬಹುದು. ಮತ್ತೆ ಇನ್ನೊಂದು ಕ್ರಮ ಏನಂತಂದ್ರೆ ಹುಟ್ಟಿ ಇವು ಭೂಮಿಯಿಂದ ರೆಕ್ಕೆ ದುಂಬಿಗಳು ಹೊರಗಡೆ ಬಂದಾಗ 6:30 to 7:30 ಸಮಯದಲ್ಲಿ ಯಥೇಚ್ಛವಾಗಿ ಗಾಳಿಯಲ್ಲಿ ಹಾರಾಡ್ತವೆ ತೆಂಗಿನ ಅಡಿಕೆ ತೋಟದಲ್ಲಿ. ಇದನ್ನ ಸಂಗ್ರಹಿಸಬಹುದು, ಬಟ್ ಹೇಗೆ ಸಂಗ್ರಹಿಸಬಹುದು ಅನ್ನೋದು ಪ್ರಶ್ನೆ. ಏನಂದ್ರೆ ಇವು ಅಡಿಕೆ ಹಾರಾಡುವಾಗ ಅಡಿಕೆ ಗರಿಗಳಿಗೆ ಹುಡ್ಕೊಂಡು ಅದೇ ಜಾಗದಲ್ಲಿ ಕೆಳಗಡೆ ಒಂದು ಬೀಳ್ತವೆ, ಟಪ್ ಅಂತ ಸೌಂಡ್ ಮಾಡ್ಕೊಂಡು ಅಲ್ಲೇ ಬೀಳ್ತವೆ. ನೀವು ರಾತ್ರಿ ಹೊತ್ತು ಟಾರ್ಚ್ ಹಾಕೊಂಡು ಭೂಮಿ ಮೇಲೆ ಕಣ್ಣಿಗೆ ಕಾಣುವಂತ ಈ ರೆಕ್ಕೆ ಇರತಕ್ಕಂತ ದುಂಬಿಗಳನ್ನ ಹೆಕ್ಕಿ ನೀವು ಸ್ವಲ್ಪ ಆದರೂ ಪರವಾಗಿಲ್ಲ ಅವನ್ನ ಸಾಯಿಸಿದ್ರೆ ಔಷಧಿ ಉಪಯೋಗಿಸಿದನೆ ನೀವು ಈ ಅಡಿಕೆ ಬೇರುಗಳನ್ನು ನಿಯಂತ್ರಣ ಮಾಡಬಹುದು. ಯಾಕಂದ್ರೆ 1 ಹೆಣ್ಣು ನೀವು ಹಿಡಿದು ಸಾಯಿಸಿದ್ರೆ 100 ಹುಳುಗಳನ್ನು ನಿಯಂತ್ರಣ ಮಾಡಿದಷ್ಟು ಈ ಕ್ರಮ ಯಶಸ್ವಿಯಾಗಿ. ಈಗ ನೀವು 50 ಹುಳ ಅಥವಾ 100 ಹುಳ ಅಲ್ಲಿ 1000 ಇರುತ್ತವೆ ಆ ರೀತಿ ಯೋಚನೆ ಮಾಡೋದಕ್ಕಿಂತ ಅಡಿಕೆ ಬೆಳೆಗಾರರು ಸುತ್ತಮುತ್ತ ಇರತಕ್ಕಂತ ಅಡಿಕೆ ಬೆಳೆಗಾರರು ಎಲ್ಲರೂ ಒಟ್ಟುಗೂಡಿ ಈ ಮಳೆಗಾಲದ ಪ್ರಾರಂಭದಲ್ಲಿ ನೀವು ಪ್ರತಿ ದಿವಸ ರಾತ್ರಿ 6:30 to 7:30 ಸಮಯದಲ್ಲಿ ಗುಂಪು ಗುಂಪಾಗಿ ಈ ಹುಳುಗಳನ್ನ ಹಿಡಿದು ಸಾಯಿಸೋದೇ ಆದ್ರೆ ವರ್ಷ ಈ ಬೇರು ಹುಳಿಯನ್ನ ಬಾಧೆ ಕಡಿಮೆ ಮಾಡಬಹುದು. ಮತ್ತೆ ಇನ್ನೊಂದು ಕ್ರಮ ಏನಂತಂದ್ರೆ ಈ ಆಗಸ್ಟ್ ತಿಂಗಳಲ್ಲಿ ಅಥವಾ ಸೆಪ್ಟೆಂಬರ್ ಮೊದಲನೇ ವಾರದಲ್ಲಿ ನೀವು ಹಾರೆಯಿಂದ ಅಲ್ಲಲ್ಲಿ ಅಗೆದು ನೋಡಿದ್ರೆ ಅಡಿಕೆ ಬೇರು ಹುಳುವಿನ ಮರಿಗಳು ಏನಾದರೂ ಕಾಣಿಸ್ತಾ ಇದಾವೆ ಅಂತಂದ್ರೆ ಅದನ್ನು ಕೂಡ ಕೈಯಿಂದ ಹೆಕ್ಕಿ ತೆಗೆದು ನಾಶ ಮಾಡೋದು ಬಹಳ ಉತ್ತಮ. ಸಮಗ್ರ ಪೀಡೆ ನಿರ್ವಹಣೆ ಇದು ಬಹಳ ಪ್ರಮುಖವಾದಂತಹ ವಿಷಯ. ನಮ್ಮಲ್ಲಿ ಬೆಳೆಗಳಿಗೆ ಕಾಡ್ತಿರ್ತಕ್ಕಂತ ಪೀಡೆ ಅಂದ್ರೆ ರೋಗಗಳು ಕೀಟಗಳು ನಿಯಂತ್ರಣ ಮಾಡೋಕ್ಕೆ ಮೊದಲಿಂದನೂ ಪ್ರಯತ್ನಗಳು ನಡೆದಿದೆ. ಈ ಸಮಗ್ರ ಪೀಡೆ ನಿರ್ವಹಣೆ ಕ್ರಮ ನಮ್ಮ ದೇಶದಲ್ಲಿ ಅಷ್ಟೇ ಅಲ್ಲ, ಪ್ರಪಂಚದ ಎಲ್ಲಾ ದೇಶಗಳಲ್ಲೂ ಇದನ್ನ ಪ್ರೋತ್ಸಾಹಿಸ್ತಾ ಇದ್ದಾರೆ. ಈಗ ನಮಗೆ ನಾವೇ ಪ್ರಶ್ನೆ ಮಾಡಿಕೊಂಡ್ರೆ ಎಷ್ಟು ಜನ ಈ ಸಮಗ್ರ ಪೀಡೆ ನಿರ್ವಹಣೆಯನ್ನ ಅಳವಡಿಸಿಕೊಂಡಿದ್ದಾರೆ, ಅದು ಸರ್ಕಾರಿ ಸಂಶೋಧನಾ ಕೇಂದ್ರಗಳಾಗಿರ್ಬೋದು ಅಥವಾ ರೈತರಾಗಿರ್ಬೋದು. ಬಟ್ ನಾನು ವೈಯಕ್ತಿಕವಾಗಿ ನಾವು ವಿಚಾರ ಹೇಳೋದಾದ್ರೆ ಅದು ಸರಿಯಾದ ಸಮರ್ಪಕವಾಗಿ ಅದರ ಬಳಕೆ ಆಗ್ತಾ ಇಲ್ಲ. ಅದರ ಮುಖ್ಯ ಉದ್ದೇಶ 1, ಪೀಡೆಗಳು ನಮ್ಮ ಹೊಲಗಳಲ್ಲಿ ಅಥವಾ ತೋಟಗಳಲ್ಲಿ ಆರ್ಥಿಕ ನಷ್ಟ ಮಾಡುವಷ್ಟು ಸಂಖ್ಯೆಯಲ್ಲಿ ಉಲ್ಬಣ ಆಗಬಾರದು ಅನ್ನೋದೇ ಮುಖ್ಯ ಕಾರಣ. ಯಾಕಂದ್ರೆ ನಮಗೆ ಆರ್ಥಿಕ ನಷ್ಟ ಆಗದೆ ಇದ್ರೆ ಅವು ಪೀಡೆಗಳು ಪೀಡೆಯಾಗಿ ಇರಲ್ಲ, ಅವು ಆಕ್ಚುಲಿ ನಮಗೆ ಬಹಳ ಉಪಕಾರಿಯಾಗಿ ಕೆಲಸ ಮಾಡ್ತಾ ಇರ್ತವೆ. ಯಾಕಂದ್ರೆ ಆ ಪೀಡೆಗಳ ಮೇಲೆ ಪರತಂತ್ರ ಜೀವಿಗಳು ಪರಭಕ್ಷಕ ಕೀಟಗಳು ಜೀವನ ಮಾಡ್ತಾ ಇರ್ತವೆ. ನಾವು ಬೆಳೀತಾ ಇರತಕ್ಕಂತ ಬೆಳೆಯಲ್ಲಿ ನಮಗೆ ಆರ್ಥಿಕವಾಗಿ ಲಾಭ ಬೇಕೇ ಹೊರತು ಎಲ್ಲಾ ಕೀಟಗಳನ್ನ ಅಥವಾ ರೋಗಾಣುಗಳನ್ನ ಕೊಂದು ಬಿಟ್ಟು ನಾವು ಕೃಷಿಯಲ್ಲಿ ಲಾಭ ಮಾಡೋ ಅವಶ್ಯಕತೆ ಇಲ್ಲ. ಹೀಗಾಗಿ ನಮಗೆ ನಮ್ಮ ತೋಟದಲ್ಲಿ ಏನಾದರೂ ಪೀಡೆಗಳ ಸಂಖ್ಯೆ ದಿನೇ ದಿನೇ ಉಲ್ಬಣ ಆಗ್ತಾ ಇದೆ ಅಂತ ನಿಮಗೆ ನೀವೇ ಕಂಡುಕೊಳ್ಳಬೇಕು. ಇನ್ನೊಬ್ಬರ ಮೇಲೆ ಅವಲಂಬನೆ ಆಗದೇನೆ ಕನಿಷ್ಠ ಪಕ್ಷ ವಾರಕ್ಕೊಂದ್ಸಲ ಆದ್ರೂ ತೋಟಗಳಿಗೆ ಹೋಗಿ ನೀವು ಅಲ್ಲಲ್ಲಿ ಕೆಲವೊಂದು ಗಮನಿಸಿ ಹೋದ ವಾರ ಹೀಗಿತ್ತು, ಈ ವಾರ ಹೀಗಿದೆ, ಮುಂದೆ ಏನಾದರೂ ಹೆಚ್ಚಾಗಬಹುದಾ, ಆ ಥರ ನೀವು ಗಮನ ಹರಿಸಬೇಕಾದಂಥ ಅವಶ್ಯಕತೆ ಇದೆ. ಉಲ್ಬಣ ಆಗ್ತಾ ಇದೆ ಅನ್ನೋ ಹಂತದಲ್ಲಿ ಮಾತ್ರ ನೀವು ಈ ಹತೋಟಿ ಕ್ರಮಗಳನ್ನು ಕೈಗೊಳ್ಳಬೇಕು. ಇಲ್ಲದಿದ್ದರೆ ಇಲ್ಲಿ ಈ ಪೀಡೆ ನಿರ್ವಹಣೆಗೆ ಯಾವುದೇ ಹತೋಟಿ ಕ್ರಮಗಳು ತಗೊಳ್ಳೋ ಅವಶ್ಯಕತೆ ಇಲ್ಲ. ಕಾರಣ ಏನಂತಂದ್ರೆ, ನಾವು ಈಗ ಆರ್ಥಿಕ ನಷ್ಟ ಮಾಡೋ ಹಂತದಲ್ಲಿ ಪೀಡೆಗಳು ಬೆಳೆದಾಗ, ನೀವು ಯಾವುದೇ ಸಿಂಪರಣೆ ಕೀಟನಾಶಕಗಳ ಸಿಂಪರಣೆ ಮಾಡಿದಾಗ ಸಾಕಷ್ಟು ಸಂಖ್ಯೆಯಲ್ಲಿ ಪೀಡೆಗಳು ಸಂಖ್ಯೆ ಕಡಿಮೆ ಆಗ್ಬೇಕು. ಬಟ್ ಈಗಿನ ಕಾಲದಲ್ಲಿ ಕಡಿಮೆ ಆಗ್ತಿಲ್ಲ. ಯಾಕಂತಂದ್ರೆ ನಾವು ಸಮಗ್ರ ಹತೋಟಿ ಕ್ರಮಗಳನ್ನು ಪಾಲನೆ ಮಾಡದೇನೆ ಮೊದಲನೇ ಹಂತದಿಂದನೂ ಬರೀ ಈ ರಾಸಾಯನಿಕ ಕೀಟನಾಶಕಗಳನ್ನು ಬಳಸಿ ಅವಕ್ಕೆ ನಾವು ಶಕ್ತಿ ತುಂಬುತ್ತಾ ಇದ್ದೀವಿ. ಈ ಸಮಗ್ರ ಪೀಡೆ ನಿರ್ವಹಣೆಯ ಎರಡನೇ ಮುಖ್ಯ ಉದ್ದೇಶ ಆ ಪೀಡೆಗಳಲ್ಲಿ ಕೀಟನಾಶಕದಿಂದ ನಾಶ ಹೊಂದುವಂಥ ಸೂಕ್ಷ್ಮತೆ ಉಳಿಸ್ಬೇಕು. ನಾವು ಆ ಸೂಕ್ಷ್ಮತೆ ಉಳಿಸೋದು ಈ ಸಮಗ್ರ ಪೀಡೆ ನಿರ್ವಹಣಾ ಕ್ರಮಗಳಿಂದ ಮಾತ್ರ ಸಾಧ್ಯ. ಬರೀ ರಾಸಾಯನಿಕ ಕೀಟನಾಶಕಗಳನ್ನು ಬಳಸಿ ನಾವು ಯಾವುದೇ ಪೀಡೆಯನ್ನು ಸಂಪೂರ್ಣವಾಗಿ ಅಥವಾ ನಮಗೆ ತೃಪ್ತಿಕರವಾಗಿ ನಿಯಂತ್ರಣ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಅವುಗಳು ಕೂಡ ಜೀವಿಗಳು, ನಾವು ಕೊಡ್ತಿರತಕ್ಕಂಥ ತೊಂದರೆಯಿಂದ ಅದನ್ನು ಹೇಗೆ ಗೆಲ್ಲಬೇಕು ಅನ್ನೋದು ಕೂಡ ಅವು ಕಲಿತು ತಾವು ಕೂಡ ಬದುಕ್ತಾ ಇರ್ತವೆ. ಹೀಗಾಗಿ ಅದರ ಪೀಡೆ ನಿರ್ವಹಣೆ ಒಂದು ಬುದ್ಧಿವಂತಿಕೆಯ ಕೆಲಸ. ಅದು ಮೊದಲನೇ ಹಂತದಿಂದ ನಮಗೆ ಆರ್ಥಿಕ ನಷ್ಟ ಆಗುವ ಹಂತದವರೆಗೂ ಕನಿಷ್ಠ ಪಕ್ಷ ಗಮನ ವಹಿಸಿದರೆ ಸಮಗ್ರ ಪೀಡೆ ನಿರ್ವಹಣೆಯನ್ನು ನಾವು ಉತ್ತಮವಾಗಿ ಅಳವಡಿಸಿಕೊಂಡು ಹೆಚ್ಚಿನ ಲಾಭ ಮಾಡ್ಕೋಬಹುದು. ಮತ್ತು ಇದು ಪರಿಸರ ಸ್ನೇಹಿ ಕ್ರಮ ಕೂಡ, ಯಾಕಂದರೆ ಇದರಲ್ಲಿ ನಮಗೆ ಕಡಿಮೆ ಖರ್ಚಾಗುತ್ತೆ ಮತ್ತು ಭೂಮಿಯನ್ನು ನಾವು ಕಲುಷಿತಗೊಳಿಸೋದಿಲ್ಲ. ಹಾಗೆ ಪರತಂತ್ರ ಜೀವಿಗಳು, ಪರಭಕ್ಷಕ ಕೀಟಗಳು ಮತ್ತು ಜೇನು ಹುಳುಗಳು, ಎರೆಹುಳುಗಳು ಇಂಥವನ್ನೆಲ್ಲ ನಮ್ಮ ತೋಟಗಳಲ್ಲಿ ಇರುವಂತೆ ಮಾಡುವಂಥ ಕ್ರಮವೇ ಸಮಗ್ರ ಪೀಡೆ ನಿರ್ವಹಣಾ ಕ್ರಮ. ಭತ್ತದಲ್ಲಿ ಸಮರ್ಪಕ ಪೀಡೆ ನಿರ್ವಹಣಾ ಕ್ರಮದ ಬಗ್ಗೆ ಮಾತಾಡೋದಾದರೆ, ಇಲ್ಲಿ ಪ್ರಾರಂಭ ಹಂತದಲ್ಲಿ ಥ್ರಿಪ್ಸ್ ನುಸಿ, ಆಮೇಲೆ ಎಲೆ ಸುರುಳಿ ಕೀಟ, ಕೊಳೆಯ ಹುಳ ಮತ್ತು ಗಂಧಿ ತಿಗಣೆ, ನಾನಾ ಥರದ ರೋಗಗಳು ಬರೋದು ಸಾಮಾನ್ಯವಾಗಿ ಎಲ್ಲರಿಗೂ ಆಗಲೇ ಭತ್ತ ಬೆಳೆಯುವಂಥ ರೈತರಿಗೆ ಪರಿಚಯ ಇದೆ. ಇಲ್ಲಿ ಸಮಗ್ರ ಪೀಡೆ ನಿರ್ವಹಣೆ ಕ್ರಮದಲ್ಲಿ ನಾವು ಎಲ್ಲಿ ವಿಫಲ ಹೊಂದ್ತಾ ಇದ್ದೀವಿ ಅನ್ನೋದು ನಾನು ನಿಮ್ಮ ಜೊತೆ ಹಂಚ್ಕೋಬೇಕಂತ ಇಷ್ಟಪಡ್ತಾ ಇದ್ದೀನಿ. ಒಂದು, ಈ ಭತ್ತ ನಾವು ಹೆಚ್ಚು ಯಥೇಚ್ಛವಾಗಿ ಸಾರಜನಕ ಕೊಟ್ಟರೆ ಅದರಿಂದ ರಸ ಹೀರುವಂಥ ಕೀಟಗಳು ಜಾಸ್ತಿ ಆಗ್ತವೆ. ರಸ ಹೀರುವ ಕೀಟಗಳು ಅಷ್ಟೇ ಅಲ್ಲ, ಎಲೆ ತಿನ್ನುವ ಕೀಟಗಳು ಕೂಡ ಹೆಚ್ಚಾಗ್ತವೆ. ಕಾರಣ ಏನಂತಂದ್ರೆ, ಗಿಡ ಉಲುಸಾಗಿ ಬೆಳೀತದೆ, ಮೆದುವಾಗಿರ್ತದೆ, ರಸವತ್ತಾಗಿರ್ತದೆ. ಹೀಗಾಗಿ ಕೀಟಗಳು ಹೆಚ್ಚು ಇಷ್ಟಪಟ್ಟು ಅಂಥ ಗಿಡಗಳನ್ನು ತಿಂತಾ ಇರ್ತವೆ ಅಥವಾ ನಾಶಪಡಿಸ್ತಾ ಇರ್ತವೆ. ಇಲ್ಲಿ ನಾನು ಮುಖ್ಯವಾಗಿ ಹೇಳಬೇಕಾದದ್ದು, ಈ ಪೋಷಕಾಂಶಗಳ ನಿರ್ವಹಣೆಯಿಂದ ಕೂಡ ನಾವು ಈ ಪೀಡೆ ನಿರ್ವಹಣೆ ಮಾಡಬಹುದು. ಹೇಗೆ ಅಂತಂದರೆ, ಒಂದು ಸಾರಜನಕದ ಬಳಕೆ, ನೀವು ಇಲ್ಲಿ ಬ್ರಹ್ಮಾವರ, ಉಡುಪಿ, ಮಂಗಳೂರು ಸುತ್ತಮುತ್ತ ನೀವು 50% ಕಡಿಮೆ ಮಾಡಬೇಕು, ಅರ್ಧ ಭಾಗದಷ್ಟು ಕಡಿಮೆ ಮಾಡಲೇಬೇಕು. ಯಾಕಂತಂದರೆ ನಿಮ್ಮಲ್ಲಿ ಭೂಮಿಯಲ್ಲಿ ಆಗಲೇ ಯಥೇಚ್ಛವಾಗಿ ಸಾರಜನಕ ಇದೆ. ಹೀಗಾಗಿ ಹೆಚ್ಚು ಸಾರಜನಕ ಕೊಡೋದನ್ನು ನಿಲ್ಲಿಸಬೇಕು. ಮತ್ತು ಪೊಟ್ಯಾಷನ್ನ ದ್ವಿಗುಣಗೊಳಿಸಬೇಕು. ಪೊಟ್ಯಾಷ್ ಅಂಶ ಇಲ್ಲಿ ಈ ಭೂಮಿಗಳಲ್ಲಿ ಭಾಳ ಕಡಿಮೆ ಇದೆ. ಹೀಗಾಗಿ ಮ್ಯೂರೇಟ್ ಆಫ್ ಪೊಟ್ಯಾಷು ಅಥವಾ ಪೊಟ್ಯಾಷಯುಕ್ತ ಗೊಬ್ಬರಗಳನ್ನು ಕೊಡೋದ್ರಿಂದ ಈ ಬೆಳೆಗಳಿಗೆ ರೋಗ ನಿರೋಧಕ ಹಾಗೂ ಪೀಡೆ ನಿರೋಧಕ ಶಕ್ತಿ ಇರ್ತದೆ. ಮತ್ತು ಕಳೆ ನಿಯಂತ್ರಣ, ಹೆಚ್ಚಾಗಿ ನಾವು ಕಳೆ ನಾಶಕಗಳನ್ನು ಬಳಸಿ ಕಳೆ ನಿಯಂತ್ರಣ ಮಾಡ್ತಾ ಇದ್ದೀವಿ. ಇದರಿಂದ ಸಾಕಷ್ಟು ತೊಂದರೆಗಳಿದ್ದಾವೆ. ಒಂದು, ಪರತಂತ್ರ ಜೀವಿ ಪರಭಕ್ಷಕ ಕೀಟಗಳು ಅಂದರೆ ಉಪಕಾರಿ ಕೀಟಗಳು ಕೂಡ ನಾವು ನಾಶಗೊಳಿಸ್ತಾ ಇದ್ದೀವಿ. ಇದನ್ನು ಸಾಧ್ಯವಾದಷ್ಟು ಬರೀ ರಾಸಾಯನಿಕ ಕಳೆನಾಶಕಗಳನ್ನೇ ಬಳಸದೆ ಕೈಯಿಂದ ಕೂಡ ಕಳೆಯನ್ನು ತೆಗೆಯುವ ಪದ್ಧತಿಯನ್ನು ಅಳವಡಿಸ್ಕೊಂಡ್ರೆ ಎಲ್ಲೆಲ್ಲಿ ಸಾಧ್ಯತೆ ಯಾವಾಗ ಸಾಧ್ಯ ಆಗುತ್ತೆ ಅವಾಗವಾಗ ಕೈಯಿಂದ ಕಳೆಗಳನ್ನು ತೆಗೆದ್ರೆ ಒಳ್ಳೆಯದು. ಮತ್ತು ಸಾಕಷ್ಟು ಕ್ರಮಗಳು ಅಂತಂದರೆ, ಈಗ ನಾಟಿ ಮಾಡುವ ಟೈಮಲ್ಲಿ ಅದು ಸಾಮಾನ್ಯವಾಗಿ ಎಲ್ಲ ರೈತರು ಮಾಡ್ತಾ ಇದ್ದಾರೆ, ಎಲೆಗಳನ್ನು ಚಿವುಟಿ ನಾಟಿ ಮಾಡಿದ್ರೆ ತ್ರಿಪ್ನು ಸಿ ಬಾಧೆ ಕಡಿಮೆ ಆಗುತ್ತೆ. ಮತ್ತು ಇಲ್ಲಿ ನಾನು ಪ್ರಮುಖವಾಗಿ ಹೇಳಬೇಕಾದದ್ದು, ಭತ್ತದಲ್ಲಿ ಬರ್ತಕ್ಕಂಥ ಸಾಕಷ್ಟು ಕೀಟಗಳನ್ನು ವಿದ್ಯುತ್ ದೀಪಕ್ಕೆ ಆಕರ್ಷಣೆ ಮಾಡಿ ಕೊಲ್ಲುವ ಸಾಧ್ಯತೆ ಬಹಳ ಸುಲಭ ಇದೆ. ಯಾಕಂದ್ರೆ ನಾನು ಇಲ್ಲಿ ಸಂಶೋಧನೆ ಮಾಡ್ತಾ ಇದ್ದೀನಿ, ವಿದ್ಯುತ್ ದೀಪಗಳನ್ನು ಹಾಕಿದ್ದೀನಿ. ಅಂದರೆ ಈ ನಿಮ್ಮ ಪ್ರದೇಶಗಳಲ್ಲೇ ಸಿಗ್ತಾ ಇರತಕ್ಕಂಥ ಹಳದಿ ಬಣ್ಣ ಆ ರೀತಿ ಲ್ಯಾಂಪ್ ಗಳನ್ನ ನೀವು ಹಾಕಿದ್ರೆ ಹೆಚ್ಚು ಕೀಟಗಳು ವಿದ್ಯುತ್ ಬೆಳಕಿಗೆ ಬರ್ತವೆ. ಬಂದಿದ್ರಲ್ಲಿ 90% ಬೆಳೆ ನಾಶ ಮಾಡುವಂತ ಕೀಟಗಳೇ ದೀಪಕ್ಕೆ ಆಕರ್ಷಣೆ ಆಗೋದು. ಅಂತವನ್ನ ನೀವು ನಾಶಪಡಿಸಿದ್ರೆ ಯಾವುದೇ ರಾಸಾಯನಿಕ ಕೀಟನಾಶಕಗಳನ್ನು ಬಳಸದೇನೆ ಸುಮಾರಷ್ಟು ವಿಷಯ ಕೀಟಗಳನ್ನ ನೀವು ನಿಯಂತ್ರಣ ಮಾಡಬಹುದು. ಮತ್ತೆ ಇಲ್ಲಿ ನಾನು ಇನ್ನೊಂದು ಪ್ರಮುಖವಾಗಿ ಹೈಲೈಟ್ ಮಾಡಬೇಕಾದದ್ದು, ಮಳೆ ಇರದೇ ಇರುವಂತಹ ಕಾಲದಲ್ಲಿ ಅಥವಾ ಕಡಿಮೆ ಮಳೆ ಬೀಳ್ತಾ ಇರ್ತಕ್ಕಂಥ ಸಮಯದಲ್ಲಿ ಈ ಬೇವಿನ ಮೂಲದ ಕೀಟನಾಶಕಗಳನ್ನು ನಾವು ಇಲ್ಲಿ ಯಥೇಚ್ಛವಾಗಿ ಬಳಸಬೇಕು. ಇದು ಒಂದು ಸಾವಯವ ಕ್ರಮ. ಈ ಬೇವಿನ ಬೀಜದ ಕಷಾಯ ಉಪಯೋಗಿಸೋದು ನಾವು ಇಲ್ಲಿ ಯಾವ ರೈತರಲ್ಲೂ ಕಂಡು ಬಂದಿಲ್ಲ. ನಾನು ನೋಡಿದಾಗೆ ಬೇವಿನ ಬೀಜ ನಮ್ಮ ಕರ್ನಾಟಕದಲ್ಲೇ ಬಯಲುಸೀಮೆಗಳಲ್ಲಿ ಸಾಕಷ್ಟು ಸಿಗುತ್ತೆ. ನಾವು ಕೀಟನಾಶಕಗಳು ಎಲ್ಲೋ ತಯಾರಾಗಿರೋ ಕೀಟನಾಶಕಗಳು ತರ್ಸಕ್ ಸಾಧ್ಯ ಇದೆ ಅಂತಂದ್ರೆ ಇದೇ ಬಳ್ಳಾರಿ ಬಿಜಾಪುರ ರಾಯಚೂರಲ್ಲಿ ಇರತಕ್ಕಂಥ ಬೇವಿನ ಬೀಜಗಳನ್ನು ತರಿಸೋದು ಏನು ಕಷ್ಟವೇನಲ್ಲ. ನಮ್ಮ ಆರಸಿಕೆ ಅಥವಾ ಸರ್ಕಾರಿ ಇಲಾಖೆಗಳ ಮುಖಾಂತರ ಅಥವಾ ಗ್ರಾಮ ಪಂಚಾಯತಿ ಮುಖಾಂತರ ಬೇವಿನ ಬೀಜನ ಏನಾದ್ರು ತರಿಸಿ ನೀವು ಮತ್ತೆ ಮತ್ತೆ ಎಷ್ಟು ಸಲ ಬೇಕಾದರೂ ಬಳಸಬಹುದು. ಇದು ಗೊಬ್ಬರವಾಗಿ ಸಹಾಯ ಆಗುತ್ತೆ, ಯಾಕಂದ್ರೆ ಇದರಲ್ಲಿ ಹೆಚ್ಚು ಸಾರಜನಕ ಇದೆ, ಮತ್ತೆ ಶಿಲೀಂಧ್ರ ನಾಶಕ ಗುಣ ಇದೆ, ಕೀಟನಾಶಕ ಗುಣ ಇದೆ, ಮತ್ತೆ ಸಾವಯವ ಕ್ರಮ. ಇದನ್ನ ಯಥೇಚ್ಛವಾಗಿ ಬಳಸಿ ಈ ಭತ್ತದ ಸಮಗ್ರ ಪೀಡೆ ನಿರ್ವಹಣೆಯಲ್ಲಿ ನೀವು ಖರ್ಚು ಕಡಿಮೆ ಮಾಡ್ಕೋಬೇಕು. ಯಾಕಂದ್ರೆ ಭತ್ತದಿಂದ ನಿಮಗೆ ಲಾಭ ಅಷ್ಟಕ್ಕಷ್ಟೇ. ನಿಮಗೆ ಸೂಕ್ತವಾದಂತ ಸುಲಭವಾಗಿ ಸಿಗ್ತಾ ಇರ್ತಕ್ಕಂಥ ಕ್ರಮಗಳನ್ನು ಅಳವಡಿಸಿಕೊಂಡು ಪೀಡೆ ನಿರ್ವಹಣೆ ಮಾಡಿದ್ದೇ ಆದರೆ ಭತ್ತದಲ್ಲಿ ಕೂಡ ನಾವು ಉತ್ತಮ ಆದಾಯ ಪಡೆಯಬಹುದು. ಜೇನು ಸಾಕಾಣಿಕೆ ಪುನಶ್ಚೇತನಗೊಳಿಸುವುದು ಹೇಗೆ ಅನ್ನೋದ್ರ ಬಗ್ಗೆ ನಾನು ಒಂದೆರಡು ವಿಷಯಗಳು ನಿಮ್ಮಲ್ಲಿ ಹಂಚಿಕೊಳ್ಬೇಕಂತ ಇದ್ದೀನಿ. ಯಾಕಂದ್ರೆ ಬ್ರಿಟಿಷರ ಕಾಲದಲ್ಲಿ ಸ್ವಾತಂತ್ರ್ಯ ಬಂದ ನಂತರವೂ ಕೂಡ ಸಾಕಷ್ಟು ಸರ್ಕಾರಿ ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದಾರೆ, ಹಾಗೆ ಸಹಾಯಧನ ಕೂಡ ಕೊಟ್ಟಿದ್ದಾರೆ. ಒಂದು ಪ್ರಶ್ನೆ ಹುಟ್ಟೋದು, ಯಾಕೆ ನಾವು ಜೇನು ಸಾಕಾಣಿಕೆ ಒಂದು ಉದ್ಯಮವಾಗಿ ಅಥವಾ ಲಾಭದಾಯಕ ಉದ್ಯಮವಾಗಿ ಆಗ್ತಾ ಇಲ್ಲ ಅನ್ನೋದು ನಾವು ಪ್ರಶ್ನೆ ಹಾಕೊಂಡ್ರೆ ನನಗೆ ಮುಖ್ಯವಾಗಿ ಕಂಡು ಬರತಕ್ಕಂತ ಕಾರಣ, ನಾವು ತರಬೇತಿ ಹೊಂದಿದ ಮೇಲೆ ಯಾರ ಮೇಲೂ ಅವಲಂಬನೆ ಆಗದೇನೆ ಜೇನು ಹುಳವನ್ನು ನಾವು ಅರ್ಥಕೊಂಡು ಅದನ್ನು ಪ್ರೀತಿಸಿ ಚೆನ್ನಾಗಿ ನಿರ್ವಹಣೆ ಮಾಡೋದು ಕಲಿತಾ ಇಲ್ಲ. ನಾವು ಅದನ್ನ ಇನ್ನೊಬ್ರು ಬಂದು ನಮಗೆ ಸಹಾಯ ಮಾಡಬೇಕು ಅನ್ನೋ ಕಾರಣಕ್ಕೆ ಎಷ್ಟೋ ತರಬೇತಿ ಹೊಂದಿದ ರೈತರು ಮಧ್ಯದಲ್ಲಿ ಅದನ್ನ ಕೈ ಬಿಡ್ತಾ ಇದ್ದಾರೆ ಅನ್ನೋದು ಒಂದು ಕಾರಣ ನನಗೆ ಅನಿಸ್ತಾ ಇದೆ. ಇನ್ನೊಂದು ಕಾರಣ ಏನು ಅಂತಂದ್ರೆ, ತಮ್ಮಲ್ಲಿ ಬಂಡವಾಳ ಇರುತ್ತೆ. ಯಾರೋ ಈ ಸಾಕಾಣಿಕೆಯಿಂದ ನಾನು ವ್ಯಾಪಾರ ಮಾಡಬಹುದು ಅನ್ನೋ ಕಾರಣಕ್ಕೆ ಮುಂದೆ ಬರ್ತಾರೆ. ಸರಿಯಾದ ಮಾಹಿತಿ ಅಥವಾ ಶಿಕ್ಷಣ ಅನುಭವ ಇರದೇ ಇರೋ ಕಾರಣಕ್ಕೆ ಅಲ್ಲಿ ನಷ್ಟ ಹೊಂದಿ ಕೈ ಸುಟ್ಕೊಂಡಿರೋ ಉದಾಹರಣೆಗಳು ಸಾಕಷ್ಟು ಇದ್ದಾವೆ. ಇದು ಜೇನು ಸಾಕಾಣಿಕೆ ಪರಿಸರ ಪ್ರೇಮಿ ನಿಮಗೆಲ್ಲ ರೈತ ಎಲ್ಲ ಜನ ಸಾಕಾಣಿಕೆ ಬಗ್ಗೆ ಮತ್ತೆ ಮತ್ತೆ ಹೇಳೋ ಅವಶ್ಯಕತೆ ಇಲ್ಲ. ಬಟ್ ಎಲ್ಲಿ ನಾವು ಫೇಲ್ ಆಗ್ತಾ ಇದ್ದೀವಿ ಅಥವಾ ವಿಫಲ ಹೊಂದ್ತಾ ಇದೀವಿ ಅಂತಂದ್ರೆ ಇವು ಎರಡು ಮುಖ್ಯ ಕಾರಣ. ಸಾಕಷ್ಟು ತಂತ್ರಜ್ಞಾನಗಳು ಈ ಜೇನು ಸಾಕಾಣಿಕೆಯಲ್ಲಿ ಬಂದಿದ್ದಾವೆ. ಅಂದ್ರೆ ಅದು ಸಾಕುವ ಪದ್ಧತಿ, ಮತ್ತೆ ರಾಣಿ ಜೇನು ಹುಳುಗಳ ಉತ್ಪತ್ತಿ, ಮತ್ತೆ ಅದರಲ್ಲಿ ಬರ್ತಕ್ಕಂತ ಈ ಪೋಲನ್ನು, ಹನಿ, ಪ್ರೊಪೋಲಿಸ್ ಇಂತಹ ಪದಾರ್ಥಗಳನ್ನ ಮಾರಾಟ ಮಾಡಿ ನಾವು ಇದರಿಂದ ಹೆಚ್ಚು ಲಾಭ ಪಡಿಬಹುದು. ಬಟ್ ಮೂರು ಕಾರಣಕ್ಕೆ ನಾವು ಜೇನು ಸಾಕಾಣಿಕೆ, ಮೊದಲ ಪ್ರಶ್ನೆ ನಾನು ಕೇಳೋದು, ಯಾಕೆ ನೀವು ಜೇನು ಸಾಕಾಣಿಕೆ ಮಾಡಬೇಕು ಅಂತ ಇಷ್ಟಪಡ್ತಾ ಇದ್ದೀರಿ ಅಂತ ಕೇಳೋದು. ಅವ್ರ ಕಾರಣ ತಿಳ್ಕೊಂಡು ಆ ಕ್ರಮಗಳನ್ನು, ಸೂಕ್ತವಾದ ಕ್ರಮಗಳನ್ನು ಅಳವಡಿಸ್ಕೋಬೇಕು. ಒಂದು ಮನೆ, ನೀವು ಮನೆಯಲ್ಲೇ ಶುದ್ಧವಾದ ಜೇನುತುಪ್ಪ ಬಳಸಬೇಕು ಅನ್ನೋ ಕಾರಣ ಇದ್ರೆ ಮನೆ ಸುತ್ತಮುತ್ತದಲ್ಲಿ ಅಥವಾ ತೋಟದಲ್ಲಿ ಒಂದು ಅಥವಾ ಎರಡು ಜೇನು ಕುಟುಂಬಗಳನ್ನು ಇಟ್ಕೊಂಡು ಅದನ್ನು ಆರೈಕೆ ಮಾಡ್ತಾ ಇದ್ದರೆ ನಿಮಗೆ ಶುದ್ಧವಾದ ಜೇನು ಸಿಗುತ್ತೆ. ಅದೇ ನಿಮ್ಮ ತೋಟದ ಇಳುವರಿ ಹೆಚ್ಚು ಆಗಬೇಕು ಅನ್ನೋ ಉದ್ದೇಶ ಇದ್ರೆ ನೀವು ಎಕರೆಗೆ ಒಂದು ಅಥವಾ ಎರಡು ಜೇನು ಕುಟುಂಬಗಳು ಇರುವಂತೆ ನೀವು ನೋಡ್ಕೊಳ್ಬೇಕಾಗ್ತದೆ. ಅದರಿಂದ ಇಳುವರಿನೂ ಹೆಚ್ಚಾಗುತ್ತೆ ಮತ್ತು ನಿಮಗೆ ಶುದ್ಧವಾದ ಜೇನು ಕೂಡ ಸಿಗುತ್ತೆ. ಇದು ಯಾಕೆ ಒತ್ತಿ ಹೇಳ್ತಾ ಇದ್ದೀನಿ ಅಂತಂದರೆ, ಮಾರುಕಟ್ಟೆಯಲ್ಲಿ ನಿಮಗೆ 300 ರೂಪಾಯಿ ಕೆಜಿಗೆ ಜೇನು ಸಿಗ್ತಾ ಇರಬಹುದು. ಬಟ್ ಈಗ ಯಾರು ಇದು ಶುದ್ಧವಾದ ಜೇನು ಅಂತ ಯಾರು ಜನಗಳಲ್ಲಿ ನಂಬಿಕೆ ಹೊರಟೋಗಿದೆ. ಅದೇ ನೀವೇ ಸಾಕ್ತಾ ಇದ್ದೀರಿ ಅಂತಂದಾಗ ನಿಮ್ಮ ಸುತ್ತಮುತ್ತ ಇರುವಂಥವ್ರು 600 ರೂಪಾಯಿ ಒಂದು ಕೆಜಿ ಕೊಟ್ಟು ನೀವು ಲಾಭ ಮಾಡಿಕೊಳ್ಳುವಂಥ ಅವಕಾಶ ಇದೆ. ಇನ್ನು ಮೂರನೇ ಉದ್ದೇಶ, ಇದನ್ನು ವ್ಯಾಪಾರವಾಗಿ ಮಾಡಬೇಕಾದ್ರೆ ಈ ಅಲೆಮಾರಿ ಜೇನು ಸಾಕಾಣಿಕೆ ಪದ್ಧತಿನ ನೀವು ಅಳವಡಿಸ್ಕೊಳ್ಳೇಬೇಕು. ಒಂದೇ ಜಾಗದಲ್ಲಿ ನೀವು